ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕಣ್ಣಿಗೇರಿ ಯಲ್ಲಾಪುರದ ಅಣ್ಣಪ್ಪ ದುಗ್ಗಾ ನಾಯಕ್ ಅವರು ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ಈಗ ನಮ್ಮ ಜೊತೆಯಲ್ಲಿ ಅಣ್ಣಪ್ಪ ದುಗ್ಗಾ ನಾಯಕ್ ಅವರಿದ್ದಾರೆ. ಇವರು ಯಲ್ಲಾಪುರ ತಾಲೂಕಿನ ಕಣ್ಣಿಗೇರಿ ಗ್ರಾಮದವರು. 5 ಎಕರೆ ಜಮೀನಿದೆ, ಅದರಲ್ಲಿ ಭತ್ತ ಮತ್ತು ಮೆಕ್ಕೆಜೋಳವನ್ನು ಬೆಳೀತಾ ಇದ್ದಾರೆ. ಅನೇಕ ದನಕರುಗಳನ್ನ ಸಾಕಿದ್ದಾರೆ. ಎಲ್ಐಸಿ ಏಜೆಂಟ್ ಕೂಡ ಅವರು. ಹೇಗೆ ಬದುಕನ್ನು ಕಟ್ಕೊಂಡಿದ್ದಾರೆ ಅನ್ನೋದನ್ನ ಕೇಳೋಣ. ನಮಸ್ಕಾರ ಅಣ್ಣಪ್ಪ. ನಮಸ್ತೆ ಸರ್. 5 ಎಕರೆ ಜಮೀನು, ನೀವು ಹೆಚ್ಚಾಗಿ ಈ ಮೆಕ್ಕೆಜೋಳ ಮತ್ತು ಭತ್ತವನ್ನ ಬೆಳೀತಾ ಇದ್ದೀರಿ. ತೋಟಗಾರಿಕೆ ಸ್ವಲ್ಪ ಮಾಡ್ಕೊಂಡಿನಿ ಅಂತ ಅಂದ್ರಿ. ಹಾ, ಹೇಗೆ ಅನಿಸ್ತಾ ಇದೆ ಈ ರೀತಿ ಯೋಜನೆ? ನಮ್ಮ ದೇಶವೇ ಈಗ ಕೃಷಿ ಪ್ರಧಾನವಾದ ದೇಶ ಅನ್ಕೊಂಡು, ಅದರಲ್ಲಿ ನಾವು ಇದ್ದ ಭೂಮಿಯಲ್ಲಿ ಖಾಲಿ ಯಾವುದು ಬಿಡದೆ ನಮ್ಮ ಇವತ್ತು ವ್ಯವಸಾಯ ಕೃಷಿ ಜೊತೆಯಲ್ಲಿ ನಮ್ಮ ಬೇರೆ ಬೇರೆ ಕೆಲಸಗಳನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಕೃಷಿಯಲ್ಲಿ ಇವತ್ತು ನಾವು ನಮ್ಮ 5 ಎಕರೆ ಜಮೀನಿನಲ್ಲಿ ಭತ್ತ ಮೆಕ್ಕೆಜೋಳ ಮತ್ತು ವಾಣಿಜ್ಯ ಬೆಳೆ ಸ್ವಲ್ಪ ಅಡಿಕೆ ಸ್ವಲ್ಪ ಮಟ್ಟಿಗೆ ತೆಂಗು ಬೆಳೆಸ್ತಾ ಇದ್ದೇವೆ. ಈಗ ನಮಗೆ ಏನಂದ್ರೆ ಈಗ ಬೆಂಬಲ ಬೆಲೆ ಅಂತ ಘೋಷಣೆ ಮಾಡ್ತಾರೆ, ಅದು ನಿಜವಾಗಿ ರೈತರಿಗೆ ಬಂದು ಮುಟ್ಟುವುದಿಲ್ಲ. ಇವತ್ತು ಅಲ್ಲಿ ನಾವು ಪೇಪರ್ ಎಲ್ಲ ಓದ್ತೇವೆ ಅಥವಾ ಸಾಹಿತ್ಯ ಯಾವ್ದು ಅದಕ್ಕೆ ಹೋಗಿ ಚೆಕ್ ಮಾಡ್ತೇವೆ, ಅಲ್ಲಿ ನೋಡಿದ್ರೆ ಬೆಂಬಲ 2000 ಈಗ ಮೆಕ್ಕೆಜೋಳದ ಸಂಬಂಧ ತಗೊಂಡಿದ್ರೆ 2400 ನಮಗೆ ಇವತ್ತು ಬೆಳೆ ಬೆಂಬಲ ಬೆಲೆ ತೋರಿಸ್ತಾ ಇದೆ. ಆದರೆ ಮಧ್ಯವರ್ತಿಯಲ್ಲಿ ದಲ್ಲಾಳಿಗಳು ಈಗ ನಾವು ಕಟಾವು ಮಾಡಿ ಎಲ್ಲ ಕೊಡೋ ತನಕ ರೈತರ ಒಂದು ನಮ್ಮಿಂದ ಹೋಗಬೇಕಾದ್ರೆ ಅದು ಮಾರಾಟ ಆಗಬೇಕಾದ್ರೆ ಅದಕ್ಕೆ 1100-1200 ಇವತ್ತು ಬೆಂಬಲ ಬೆಲೆ ನಮಗೆ ಸಿಗ್ತಾ ಇದೆ. ಇದು ಯಾವ ರೀತಿಯಲ್ಲಿ ಬೆಂಬಲ ಬೆಲೆ ಅಂತ ಅಲ್ಲಿ ಘೋಷಣೆ ಮಾಡೋದು, ಒಂದು ರೈತರಿಗೆ ಸಿಗುವಂಥದ್ದು ಬಹಳ ಕಡಿಮೆ ಸರ್. ಭತ್ತನೂ ಹಾಗೆ, ಭತ್ತದಲ್ಲಿ ಹೇಳಬೇಕಂದ್ರೆ ಈಗ ಮೊದಲೇ ಎಲ್ಲ 2000 ಕ್ವಿಂಟಲ್ಗೆ ಇತ್ತು ಸರ್ ದೊಡ್ಡ ಭತ್ತ ಎಲ್ಲ. ಈಗ ಈ ವರ್ಷದಲ್ಲಿ ಭತ್ತದ ಬೆಳೆ ಬಹಳ ಕುಸಿತ ಆಗಿದೆ. ಸಾಮಾನ್ಯ 1400-1500 ರೂಪಾಯಿ ಸೇಲ್ ಮಾಡಿದ್ದಾರೆ ಭತ್ತವನ್ನು. ಇದು ದೊಡ್ಡ ಹೊಡೆತ ರೈತರಿಗೆ. ಮೊದಲೇ ಕೊರೋನಾದಿಂದ ರೈತರು ಸಂಕಷ್ಟದಲ್ಲಿದ್ದಾರೆ, ಬಹಳ ಹಾನಿ ಒಳಗಾಗಿದ್ದಾರೆ. ಹಾಗಾಗಿ ರೈತರಿಗೆ ಬೆಂಬಲ ಬೆಲೆ ಇವತ್ತು ಸರಿಯಾಗಿ ಸಿಗಬೇಕು ಅಂತದೇ ನಮ್ಮ ಆಶಯ. ಎಲ್ಲಿ ಮಾರಾಟ ಮಾಡ್ತೀರಿ? ನಾವು ಈಗಾಗಲೇ ಮೆಕ್ಕೆಜೋಳದ ಟೆಂಡರ್ ಇಲ್ಲಿ ಆಗುವುದಿಲ್ಲ, ನಾವು ಹಳಿಯಾಳದಲ್ಲಿ ಅಥವಾ ಕಲಘಟಗಿಯಲ್ಲಿ ಮಾಡಬೇಕಾಗ್ತದೆ. ಇಲ್ಲ ದಲ್ಲಾಳಿಗಳು ಜಾಗದ ಮೇಲೆ ಬಂದು ಇವತ್ತು ಈ ಖರೀದಿಯನ್ನು ಮಾಡ್ತಾ ಇದ್ದಾರೆ ಭತ್ತ ಮತ್ತು ಮೆಕ್ಕೆಜೋಳ. ಹಾಗೆ ಹತ್ತಿನೂ ಬೆಳಿತೀವಿ. ಹತ್ತಿಯಲ್ಲಿ ನಮ್ಮಲ್ಲಿ ಈಗ ಕಿರುವತ್ತಿಯಲ್ಲಿ ಕಂಚಣಿ ಗ್ರಾಮದ ಕಿರುವತ್ತಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಹತ್ತಿ ಟೆಂಡರ್ ಕೂಡ ಆಗ್ತಾ ಇದೆ. ಹತ್ತಿಗೆ ಈಗಾಗಲೇ ಹತ್ತಿ ಸಾಮಾನ್ಯವಾಗಿ ಸ್ವಲ್ಪ ಬೆಂಬಲ ರೇಟ್ ಏನು ಅಡ್ಡಿ ಇಲ್ಲ ನನಗೆ ಅನಿಸ್ತದೆ, 6,000-7,000 ಹಿಂಗೆ ಬರ್ತಾ ಇದೆ. ಆದರೂ ಅದು ಮತ್ತು ಸ್ವಲ್ಪ ಜಾಸ್ತಿನೇ ರೈತರಿಗೆ ಬೆಂಬಲ ಬೆಲೆ ಕೊಡಬೇಕು ಅಂದ್ಕೊಂಡು ನಾನೊಂದು ಅನಿಸಿಕೆ. ಯಾಕಂದರೆ ಸಾಕಷ್ಟು ಖರ್ಚು ಜಾಸ್ತಿ ಹತ್ತಿ ಬೆಳೆಗೆ. ಈಗ ಭತ್ತಕ್ಕೆ ಮತ್ತು ಹತ್ತಿಗೆ ಹೋಲಿಸಿದಾಗ ನಮಗೆ ಭತ್ತಕ್ಕೆ ಅದಕ್ಕಿಂತ 2 ಪಟ್ಟು ನಾವು ಹತ್ತಿ ಬೆಳೆಗೆ ಇವತ್ತು ಖರ್ಚು ಮಾಡಬೇಕಾಗ್ತದೆ. ಮತ್ತು ಗೊಬ್ಬರನೂ ಹಾಗೆ, ಭತ್ತಕ್ಕೆ ಒಂದ್ಸಲ 2 ಸಲ ಹಾಕಿದ್ ನಡೀತದೆ, ಆದರೆ ಅದಕ್ಕೆ ಹಾಗೆಲ್ಲ, ವಾರಕ್ಕೆ ಒಂದ್ಸಲ 15 ದಿವಸ ಒಂದ್ಸಲ ಹಿಂಗೆ ಔಷಧ ಎಲ್ಲ ಮಾಡಬೇಕಾಗ್ತದೆ. ಅದಕ್ಕೆ ಅದ್ರ ಮಟ್ಟಿಗೆ ಸ್ವಲ್ಪ ಮತ್ತು ಸ್ವಲ್ಪ ನಮಗೆ ಜಾಸ್ತಿ ಬೆಂಬಲ ಬೆಲೆ ನೀಡಬೇಕು ಸರ್ಕಾರದವರು ಅಂದ್ಕೊಂಡು ನನ್ನ ಒಂದು ಅನಿಸಿಕೆ. ಈಗ ಹತ್ತಿಯಲ್ಲಿ ಕೊಡ್ತಕ್ಕಂಥ ಬೆಂಬಲ ಬೆಲೆ ನಿಮಗೆ ಸಿಗುತ್ತೆ? ಆದರೂ ಕಡಿಮೆನೆ ಸರ್, ಖರ್ಚು ಜಾಸ್ತಿ ಅಲ್ಲ, ಖರ್ಚು ಜಾಸ್ತಿ. ಬೆಂಬಲ ಬೆಲೆ ಅಲ್ಲಿ ಈ ಬೆಳೆಗೆ ಸಿಗ್ತಾನ ಇಲ್ಲ ಅಂತೇಳಿ, ಮೆಕ್ಕೆಜೋಳಕ್ಕೆ ಸಿಗ್ತಾ ಇಲ್ಲ, ಭತ್ತಕ್ಕೂ ಸಿಗ್ತಾ ಇಲ್ಲ, ಹತ್ತಿಗೆ ಸಿಗ್ತಾ ಇದೆ. ಹತ್ತಿಗೆ ಸ್ವಲ್ಪ ಮಟ್ಟಿಗೆ ಅಡ್ಡಿ ಇಲ್ಲ ಅನಿಸ್ತದೆ, ಅದು ಅದಕ್ಕೆ ಖರ್ಚು ಹೆಚ್ಚಾಗಿರ್ತದೆ ಮತ್ತು ಅದಕ್ಕೆ ರೇಟ್ ಸ್ವಲ್ಪ ಜಾಸ್ತಿ. ಹಿಂದೆ ಎಲ್ಲ ಹೋದಾಗ 2-3 ವರ್ಷದ ಹಿಂದೆ ಹೋದಾಗ ಅದು ಅಷ್ಟು ಬೆಂಬಲ ಬೆಲೆ ಅಲ್ಲ ಮತ್ತು ರೈತರಿಗೆ ಬಹಳ ಲೋಸ್ ಆಗಿದೆ. ಕೆಲವರು ಬೆಳೆಗಳನ್ನು ಬೆಳೆಸೋದು ಇವತ್ತು ಖಾಲಿ ಭೂಮಿಯನ್ನು ಬಿಟ್ಟಿದ್ದಾರೆ. ಯಾಕೆಂದ್ರೆ ಎಷ್ಟು ದುಡ್ಡು ಹಾಕಿ ಖರ್ಚು ಮಾಡಿ ಆ ಬೆಂಬಲ ಬೆಲೆಯನ್ನು ಸಿಗಲಿಲ್ಲ, ಅದು ರೈತರಿಗೆ ಬಹಳ ಅದರ ನೋವು ಮಟ್ಟಿಗೆ ಇದೆ. ಮತ್ತು ಅದರ ಜೊತೆಯಲ್ಲಿ ರೈತರು ಸುಮಷ್ಟು ಪಡ ಬಿದ್ದಾರೆ ಜಮೀನು, ಹಾಗಾಗಿ ಅದು ಸ್ವಲ್ಪ ಬೆಂಬಲ ಬೆಲೆ ಬಂದರೆ ಮೆಕ್ಕೆಜೋಳಗಾಗಲಿ ಭತ್ತಗಾಗಲಿ ಹತ್ತಿಗಾಗಲಿ ಇದಕ್ಕೆ ಒಳ್ಳೆಯ ಬೆಂಬಲ ಬೆಲೆಯನ್ನು ಕೊಟ್ಟರೆ ರೈತರಿಗೆ ಬಂದು ಮುಟ್ಟಬೇಕು, ಅವರು ಘೋಷಣೆ ಮಾಡೋದು ಅಲ್ಲಿ ಒಂದು, ನಮಗೆ ರೈತರಿಗೆ ಆ ಬೆಂಬಲ ಬೆಲೆ ಕೈಗೆ ಸಿಕ್ಕಿದೆ ಖಂಡಿತವಾಗಿ ಮತ್ತು ಕೃಷಿ ಜಾಸ್ತಿಯಲ್ಲಿ ಉತ್ಸಾಹಕರಾಗಿ ದುಡಿಲಿಕ್ಕೆ ಯಾವುದೇ ಹಿಂಜರಿಕೆ ಇಲ್ಲ ರೈತರಲ್ಲಿ. ಮಾರಾಟ ಮಾಡೋದು ನೀವು ಎಪಿಎಂಸಿಗೆ ಹೋಗಲ್ಲ ಈಗಲ್ಲ? ಇಲ್ಲ ಸರ್, ನಾವು ಈಗ ಇಲ್ಲಿ ಸ್ವಲ್ಪ ಮಟ್ಟಿಗೆ ಅಂತ ಇಲ್ಲೇ ಬಂದು ದಲ್ಲಾಳಿಗಳು ಏನು ಬಂದು ಅವ್ರು ಕೊಟ್ಟ ರೇಟಿಗೆ ಇಲ್ಲೇ ಮಾರಾಟ ಆಗ್ತಾ ಇದೆ. ಒಬ್ರು ಬರ್ತಾರೋ ದಲ್ಲಾಳಿಗಳು? ಎರಡ್ಮೂರು ಜನ ಬರ್ತಾರೆ ಪಾರ್ಟಿ, ಅವರು ಒಂದು ಬೆಂಬಲ ಬೆಲೆ ಹೇಳ್ತಾರೆ, ಮತ್ತೊಬ್ರು ಬೇರೆ ಇರ್ತದೆ, ಹಾಗೆ ಸ್ವಲ್ಪ ಒಂದು 10 ರೂಪಾಯಿ ಜಾಸ್ತಿ ಯಾರು ಕೊಡ್ತಾರೆ ಅವರಿಗೆ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಒಬ್ರು ಇವತ್ತು ಬರ್ತಾರೆ, ಒಬ್ರು ನಾಳೆ ಬರ್ತಾರೆ, ಒಬ್ರು ನಾಳೆ ಬರ್ತಾರೆ, ಬರಲ್ಲ ಅವರು ಒಮ್ಮೆಗಲೇ ಬರೋದಿಲ್ಲ. ಸಿಟಿ ಒಬ್ರು ನೋಡ್ಲಿಕ್ಕೆ ಬರ್ತಾರೆ, ಅವರು ಬಿಟ್ಟ ಮೇಲೆ ಮತ್ತೊಬ್ರು ಬರ್ತಾರೆ, ಈಗ ಹಂತ ಹಂತವಾಗಿ ಬರ್ತಾರೆ, ನೋಡಿಕೊಂಡು ಯಾರು ಜಾಸ್ತಿ ರೇಟ್ ನಮ್ಗೆ ಕೊಡ್ತಾರೆ ನಾವು ಇಲ್ಲಿ ಜಾಗದ ಮೇಲೆ ಕೊಟ್ಬಿಡ್ತೀವಿ. ಈಗ ಮೂರು ಜನ ಬರ್ತಾರೆ, ಮೂರು ದಿನ ಬರ್ತಾರೆ ಬೇರೆ ಬೇರೆ. ನೀವು ಮೊದಲೇ ಒಂದ್ ಸ್ವಲ್ಪ ರೇಟ್ ಜಾಸ್ತಿ ಹೇಳಿದ ಆಮೇಲೆ ಬರ್ತಾ ಕಡಿಮೆ ಹೇಳ್ಕೊಂತ ಹೋದ್ರು ಅಂದ್ರೆ ಮೊದಲೇ ಒಂದ್ ಮತ್ತೆ ಕರಿತೀರಿ ಬರ್ರಿ ಅಂತ ಜಾಸ್ತಿ ರೇಟ್ ಹೇಳಿದ್ರೆ ಅವ್ರನ್ನ ಕರ್ಸಿ ಕೊಡ್ತೇವೆ. ಬರ್ತಾರೆ ತಗೊಂಡೋಗ್ತಾರೆ, ಅದಕ್ಕೇನೆ ಇದು ಇಲ್ಲ, ತೊಂದರೆ ಇಲ್ಲ. ಹಾಗಾಗಿ ಮತ್ತು ಬೇರೆ ಕಡೆಯಿಂದಾನು ಬರ್ತಾರೆ ಸರ್, ದೂರದಿಂದಾನು. ಈಗ ನಮ್ಮ ಹತ್ರದವರು ಟೆಂಡರ್ ಏನಾದ್ರು ಇದ್ರೆ ನಮ್ಗೆ ಸ್ವಲ್ಪ ಅನುಕೂಲ ಇತ್ತು, ಅದು ದೂರದಿಂದ ಬರ್ತಾರೆ, ಧಾರವಾಡ ಕಡೆಯಿಂದ ಬರ್ತಾರೆ, ಹಳೆಯ ಕಡೆಯಿಂದ ಬರ್ತಾರೆ, ಹಿಂಗೆಲ್ಲ ಬರ್ತಾರೆ. ಅವಾಗ ರೈತರು ದೂರ ಇದ್ದಾಗ ಸ್ವಲ್ಪ ಒಂದು ಕಾಲ ಹಿಂದೆ ಇಡ್ತಾರೆ, ಯಾವ ದೂರ ಪಾರ್ಟಿ ನಮಗೆ ದಲ್ಲಾಳಿಗಳು ಹ್ಯಾಂಗೆ ಏನು ಅಂತ ಹೇಳ್ಕೊಂಡು. ಹಾಗಾಗಿ ಇಲ್ಲೇ ಹತ್ತಿರ ಇಲ್ಲೇ ಇದ್ರೆ ಎಪಿಎಂಸಿ ಇದ್ರೆ ಅದೊಂದು ಮಾಡಿಕೊಟ್ರೆ ನಮ್ಮ ಯಲ್ಲಾಪುರ ತಾಲೂಕಿನಲ್ಲಿ ಮೆಕ್ಕೆಜೋಳದಾಗಲಿ ಭತ್ತದಾಗಲಿ ಇಲ್ಲೇ ಒಂದು ಮಾಡಿಕೊಟ್ರೆ ಬಹಳ ಅನುಕೂಲ ಆಗ್ತದೆ ನೋಡ್ರಿ. ಮುಂಚಿನಿಂದ ಇಲ್ಲಿ ಆ ರೀತಿ ಇಲ್ಲ ಇಲ್ಲ, ಅಡಿಕೆ ಬೆಳೆಗೆ ಬಿಟ್ಟರೆ ಮತ್ತೆ ಉಳಿದ ಬೆಳೆಗೆ ಯಾವುದು ಭತ್ತಗಾಗಲಿ ಮೆಕ್ಕೆಜೋಳಗಾಗಲಿ ಯಾವುದಕ್ಕೆ ಇಲ್ಲ ಸರ್. ಇಲ್ಲಿ ದ್ವಿದಳ ಧಾನ್ಯ ಏನು ಬೆಳೆಸ್ತಾರೆ ಅದಕ್ಕೆಲ್ಲ ಹೊರಗೆ ಯಲ್ಲಾಪುರ ತಾಲೂಕು ಬಿಟ್ಟು ನಾವು ಬೇರೆ ತಾಲೂಕಿಗೆ ಹೋಗಬೇಕಾಗ್ತದೆ. ಬೇರೆ ತಾಲೂಕಿನಲ್ಲಿ ಹೋದಾಗ ಇಂಥ ಬೆಳೆಯನ್ನ ಮಾರಲಿಕ್ಕೆ ನಿಮ್ಗೆ ಅವಕಾಶ ಸಿಗುತ್ತೆ? ಅಲ್ಲಿ ದಲ್ಲಾಳಿಗಳು ಇರ್ತಾರೆ ಸರ್, ಅಲ್ಲಿ ಹೋದಾಗ ನಮ್ಗೆ ಅವ್ರ ರೇಟ್ ಹೇಳ್ತಾರೆ, ಆ ರೇಟ್ ಪ್ರಕಾರ ನಾವು ಕೊಟ್ಟು ಬಂದ್ಬಿಡ್ತೀವಿ. ಇಟ್ಕೊಳ್ಳಿಕ್ಕಂತ ಆಗೋದಿಲ್ಲ, ನಮ್ಮಲ್ಲಿ ಟೆಂಡರ್ ಯಾವುದೂ ಇಲ್ಲ ಇಲ್ಲಿ. ಹಾಗಾಗಿ ನಾವು ಹೊರಗಡೆ ತಾಲೂಕು ಹಳಿಯಾಳದಲ್ಲಿ ಆಗಲಿ ಕಲ್ಗಟ್ಟಿಗೆ ಆಗಲಿ ನಿಯರೆಸ್ಟ್ ಈಗ ಕಲ್ಗಟ್ಟಿಗೆ ಇದೆ, ಅಲ್ಲಿನೂ ಸಾಕಷ್ಟು ಮಂದಿ ನಾವು ಅಲ್ಲಿ ಕೊಟ್ಟು ಬರ್ತೇವೆ. ಈ ರೀತಿ ಅನಿಶ್ಚಿತ ಮಾರುಕಟ್ಟೆ ಎಷ್ಟು ವರ್ಷದಿಂದ ನಿಮಗೆ ಸುಮಾರು? ಈಗ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಇಲ್ಲಿ ತನಕ ಏನೂ ಇಲ್ಲ ಮಾರುಕಟ್ಟೆಯಲ್ಲಿ, ಅಂದ್ರೆ ಸುಮಾರು 15-20 ವರ್ಷದಿಂದ ಏನು ಇದೇ ತರ ನಡೀತಾ ಬರ್ತಾ ಇದೆ. ಇಲ್ಲಿ ತಗೊಂಡಿರುವ ಮಧ್ಯವರ್ತಿ ದಲ್ಲಾಳಿಗಳೇ ತಗೊಳ್ಬೇಕು ಹೊರತು ನೇರವಾಗಿ ಮಾರ್ಕೆಟಿಗೆ ಇಲ್ಲ. ಹೌದು. ಈಗ ನೀವು ಇಷ್ಟೆಲ್ಲ ಬೆಳೆ ಬೆಳೀತಿರಲ್ಲ, ನಿಮಗೆ ಕೈ ಹಿಡಿದಿದ್ದು ನಿಮಗೆ ಖುಷಿ ಕೊಟ್ಟು ಬೆಳೆ ಯಾವುದು? ನಮ್ಗೆ ಭತ್ತನೇ ಸರ್. ಭತ್ತ ಒಂದು ವರ್ಷ ಭತ್ತದ ಬೆಲೆ ಕಡಿಮೆ ಆಗ್ಬೋದು, ಎರಡನೇ ವರ್ಷಕ್ಕೆ ಮತ್ತು ಸ್ವಲ್ಪ ಏರುಪೇರು ಆಗ್ಬೋದು, ಆದರೆ ಭತ್ತದಲ್ಲಿ ನಮಗೆ ಖುಷಿ ಇದೆ. ಭತ್ತದ ಬೆಲೆ ನಮಗೆ ನಮ್ಮ ಖರ್ಚು ಮಾಡಿದ ಇದಕ್ಕೆ ತಕ್ಕಂತೆ ನಮಗೆ ಬೆಲೆ ಸಿಗ್ತಾ ಇದೆ. ಈ ಕೋವಿಡ್ ಆಗಿದ್ದರಿಂದ 2019-20-21 ಕೋವಿಡ್ದಿಂದ ಎಲ್ಲ ಈ ಕೆಲಸ ಮಾಡೋರು ರೈತರೆಲ್ಲ ಬೇರೆ ಬೇರೆ ಕಡೆ ಹೋಗಿದ್ರು ಕೆಲಸ, ಅವರೆಲ್ಲ ಈಗ ತಮ್ಮ ತಮ್ಮ ಏನು ಇದ್ದಿದ್ದ ಭೂಮಿಯಲ್ಲಿ ಕೃಷಿಯನ್ನು ನಂಬಿಕೊಂಡು ಕೃಷಿಯಲ್ಲಿ ತೊಡಸ್ಕೊಂಡಿದ್ದಾರೆ. ಬೆಂಗಳೂರು ಬೇರೆ ಬೇರೆ ಸಿಟಿಯಲ್ಲಿ ಇದ್ದವರು ಎಲ್ಲರೂ ಬಂದು ನಾವು ನಮ್ಮ ಕಣ್ಣ ಮುಂದೆ ನೋಡ್ತಾ ಇದ್ದೇವೆ. ನಾವು ಗೋವಾ ಕಡೆ ಇದ್ದವರು ಎಲ್ಲರೂ ಬಂದು ಈಗ ತಮ್ಮ ಇದ್ದ ಭೂಮಿಯಲ್ಲಿ ಅವರೇ ಸ್ವಂತ ಆಗಿ ದುಡಿದು ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಮಾಡಿದಾಗ ಎಲ್ಲರಿಗೂ ಒಂದು ನಮಗೆ ಬೆಂಬಲ ಬೆಲೆ ಕೊಟ್ಟರೆ ಇನ್ನೂ ಹೆಚ್ಚಿನ ರೈತರು ಮೇಲ್ ಬರಲಿಕ್ಕೆ ಸಾಧ್ಯ ಇದೆ. 3 ಎಕರೆ ಭತ್ತ ಬೆಳೀತಾ ಇದ್ರಿ, ಎಷ್ಟು ಉತ್ಪನ್ನ ಆಗುತ್ತೆ? ನಮಗೆ ಒಂದು 3 ಎಕರೆಯಲ್ಲಿ ಒಂದು 60 ಕ್ವಿಂಟಲ್ ಭತ್ತ ಬರಬಹುದು ಸರ್. ನಮ್ದು ಅದನ್ನ ನೇರವಾಗಿ ಭತ್ತನ ಮಾರ್ತಾರೋ ಅಕ್ಕಿ ಮಾಡಿ ಮಾರೋದು? ಸ್ವಲ್ಪ ಮಾರ್ತೇವೆ ಸರ್, ನಮಗೆ ಎಷ್ಟು ಬೇಕು ಒಂದು ವರ್ಷಕ್ಕೆ ಅಷ್ಟೇ ಇಟ್ಕೊಳ್ತೇವೆ, ಉಳಿದೆಲ್ಲ ಮಾರ್ಬಿಡ್ತೇವೆ ಸರ್. ಭತ್ತನ ಇಟ್ಕೊಳ್ತೀರಿ? ಭತ್ತನ ಮಾರ್ತೀರಿ? ಭತ್ತನೇ ಮಾರ್ತೇವೆ ಮತ್ತು ಭತ್ತನೇ ಇಟ್ಕೊಳ್ತೇವೆ. ಅದು ಎಷ್ಟು ಬೇಕು ನಮಗೆ ಅಷ್ಟು ನಾವು ಇಟ್ಕೊಂಡು ಕಡೆಗೆ ಮಧ್ಯದಲ್ಲಿ ಹಂತ ಹಂತವಾಗಿ ನಾವು ಅಕ್ಕಿ ಮಾಡ್ಕೊಂಡು ತರಿಸೋದು. ಹೇಗೆ ಲಾಭದಾಯಕ ಅನ್ಸುತ್ತೆ ನಿಮ್ಗೆ ಭತ್ತ? ನಾವು ಈಗ ಸರ್ಕಾರಿ ಗೊಬ್ಬರವನ್ನು ಭತ್ತಕ್ಕೆ ಬೆಳೆಸ ಹಾಕೋದಿಲ್ಲ ಸರ್. ನಾವು ಈಗ ನಾವು ಹಾಕೋದು ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಇವೆಲ್ಲ ಹಾಕಿದ್ರಿಂದ ಸ್ವಲ್ಪ ಇಳುವರಿ ಜಾಸ್ತಿ, ಹಾಗಾಗಿ ಸ್ವಲ್ಪ ನಮಗೆ ಲಾಭದ ಅನಿಸ್ತದೆ. ಅಂದ್ರೆ ಖರ್ಚು ಕಡಿಮೆ ಆಗೋದು ನಿಮಗೆ? ಹೌದೌದು, ಖರ್ಚು ಸ್ವಲ್ಪ ಭತ್ತಕ್ಕೆ ನಮ್ದೇ ಈ ಹೈನುಗಾರಿಕೆ ಎಲ್ಲ ನಮ್ದೇ ಇರೋದ್ರಿಂದ ನಾವು ಕೊಟ್ಟಿಗೆ ಗೊಬ್ಬರನೇ ಬಳಸ್ತೇವೆ. ಆ ರೀತಿಯಿಂದ ನಾವು ಹಾಕೋದ್ರಿಂದ ಸ್ವಲ್ಪ ಫಲವತ್ತತೆ ಏನೋ ಇದೆ, ಜಾಸ್ತಿ ಆಗ್ತದೆ. ಎಷ್ಟು ದುಡ್ಡು ಬರಬಹುದು ಅಷ್ಟರಿಂದ ನಿಮಗೆ ಭತ್ತದಿಂದ? ಭತ್ತದಿಂದ 100,000 ಹಿಂಗೆ ಬರಬಹುದು ಸರ್. ಬೆಂಬಲ ಬೆಲೆ ಏನು ಘೋಷಣೆ ಮಾಡಿದ್ದಾರೆ ಆ ಬೆಲೆಯನ್ನು ಕೊಟ್ಟರೆ ನಮಗೆ 100,000 ಹಿಂಗೆ ಬರಬಹುದು ಸರ್. ಈಗ ಅದು ಸದ್ಯಕ್ಕೆ ಮಟ್ಟಿಗೆ ಆ ಥರ ಇಲ್ಲ ಸರ್. 2 ವರ್ಷದಿಂದ ಕೋವಿಡ್ ಬಂದ ಭಾಳ ಡೌನ್ ಆಗಿದೆ. ಕಳೆದ ವರ್ಷ ಮಾರಾಟ ಸೀಸನ್ಗೆ ನಮಗೆ 1,400 ದಲ್ಲಾಳಿಗಳು ತುಂಬಿದ್ದಾರೆ. ಹಾಗಾಗಿ ಇದು ಬೆಂಬಲ ಬೆಲೆ ಅಲ್ಲ, ಇದು ದೊಡ್ಡ ಹೊಡೆತ ರೈತರಿಗೆ. ಹಾಗಾಗಿ ನಮಗೆ ಯೋಗ್ಯ ಬೆಲೆ, ಯೋಗ್ಯ ನಮ್ಮ ಭತ್ತಕ್ಕೆ ಇಳುವರಿಗೆ ತಕ್ಕಂತೆ ಬೆಲೆಯನ್ನು ಘೋಷಣೆ ಮಾಡಬೇಕು ಮತ್ತು ಅದು ರೈತರ ನಿಜವಾದ ರೈತರಿಗೆ ಬಂದು ಮುಟ್ಟಬೇಕಂತ ನನ್ನ ಆಶಯ. ನಿಜವಾದ ರೈತರಿಗೆ ಮುಟ್ತಾ ಇಲ್ಲ ಅನ್ಸುತ್ತೆ? ಇಲ್ಲ, ಖಂಡಿತ ಇಲ್ಲ. ಅದು ಏನೇನು ಅದು ಮಧ್ಯವರ್ತಿಗಳು ಯಾರಿದ್ದಾರೆ ಅವರಿಗೆ ನೀರು ಹೋಗ್ತದೋ ಅಥವಾ ಏನು ನಮ್ಗೆ ಗೊತ್ತಾಗುದಿಲ್ಲ. ಅಲ್ಲಿ ಘೋಷಣೆ ಮಾಡೋದು ಒಂದು ಬೆಲೆ, ರೈತರಿಗೆ ಸಿಗೋದು ಒಂದು ಬೆಲೆ ಬೇರೆ. ಕೇಳಿದ್ರೆ ಇದನ್ನ ಕುರಿತು ಯಾರಿಗಾದ್ರು ನೀವು ಯಾಕೆ ಹಿಂಗಾಗ್ತಾ ಇದೆ, ನಮ್ಗೆ ಯಾಕೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ಸರ್ಕಾರ ಇಷ್ಟು ಘೋಷಣೆ ಮಾಡಿದೆ ಆ ಘೋಷಣೆ ಪ್ರಕಾರ ನಮ್ಗೆ ಈ ಸೌಲಭ್ಯ ಯಾಕೆ ಸಿಗ್ತಾ ಇಲ್ಲ ಅಂತ ಕೇಳಿದ್ರೆ ಯಾರನ್ನ? ಇಲ್ಲ ಕೇಳಿದ್ರೆ ಸರ್, ಈಗ ನಾವು ಈಗ ಸೈಟ್ ನಲ್ಲಿ ನೋಡಿದಾಗ ರೇಟ್ ಬೆಂಬಲ ಬೆಲೆ ಯಪ್ಪ ಇಷ್ಟೆಲ್ಲ ಬೆಲೆ ಘೋಷಣೆ ಮಾಡಿದ್ದಾರೆ ಚಲೋ ಇದೆ ಬೆಂಬಲ ಅಂದ್ಕೊಂಡು ಹೇಳ್ತೇವೆ ನಾವು, ರೇಟ್ ಚಲೋ ಹಾಕಿದ್ದಾರೆ ಈ ಸಲ ಅಂದ್ಕೊಂಡು. ಅದು ನಮ್ಗೆ ಕಟಾವ್ ಆಗಿ ತುಂಬಿ ಮಾರಾಟ ಮಾಡೋ ಸಂದರ್ಭದಲ್ಲಿ ಇರೋದೇ ಇಲ್ಲ. ರೈತರು ಎಲ್ಲ ಚರ್ಚೆ ಮಾಡ್ತಾರೆ, ಏನಪ್ಪ ಬಂದವರೇ ಟೆಂಡರ್ ಇದ್ರೆ ಏನಾದ್ರು ಚೌಕಾಸಿ ಮಾಡಬಹುದು ಸರ್ ಹತ್ರದಲ್ಲಿ ನಮ್ಮ ಎಫ್ ಎಂ ಸಿ ಅಂತದ್ದು ಏನು ಇಲ್ಲ. ದೂರ ಹತ್ರ ಅವರು ಹಚ್ಕೊಳ್ಳೋದಿಲ್ಲ, ಈ ನಮಗೆ ಕೊಡೋದು ಇಷ್ಟೇ ನಾವು ಇಷ್ಟು ಕೊಡೋದ್ರಿ ಕೊಡ್ರಿ ಇಲ್ಲಾದ್ರೆ ನಾವು ಬಿಟ್ಟು ಹೋಗ್ತೇವೆ ಅಂತಾರೆ. ಅವಾಗ ಅನಿವಾರ್ಯ ರೈತರಿಗೆ ಇಟ್ಕೊಳ್ಳಿಕ್ಕೂ ಬರುದಿಲ್ಲ, ಹಾಗಾಗಿ ಕೊಟ್ಟೆ ಬಿಡಬೇಕು ಅನಿಸ್ತದೆ, ಕೊಟ್ಟು ಬಿಡ್ತಾರೆ. ಮತ್ತೆ 20 ದನಕರುಗಳನ್ನು ಸಾಕಿರಿ, ಹೇಗೆ ಅನಿಸ್ತಾ ಇದೆ? ನಾವು ಮೊದಲಿಂದನೇ ನಮ್ಮ ತಂದೆಯವ್ರ ಕಾಲದಿಂದ ಅಜ್ಜನ ಕಾಲದಿಂದನೂ ನಾವು ಹೈನುಗಾರಿಕೆಯನ್ನು ಮಾಡ್ಕೊಂಡು ಬಂದವರು. ಹಾಗೆ ಹೈನುಗಾರಿಕೆ ನಮ್ಮಲ್ಲಿ ಈಗ 20 ಸಂಖ್ಯೆಯಲ್ಲಿ ದನಕರುಗಳು ನಾವು ಸಾಕಿದ್ದೇವೆ. ನಮ್ಮ ರೈತರಾಗಿರೋದ್ರಿಂದ ಅದನ್ನು ಸಾಕೋದು ನಮಗೇನು ದೊಡ್ಡ ಅನಿಸ್ಲಿಲ್ಲ. ಅಂದರೆ ಎಲ್ಲ ನಮಗೆ ಅದಕ್ಕೆ ಏನು ಬೇಕು, ಹುಲ್ಲಾಗಲಿ ಮೇವು ಎಲ್ಲವೂ ನಮ್ಮಲ್ಲೇ ಸಿಗ್ತವೆ. ಅದನ್ನೇ ಹಾಕಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವೇನು ಈಗ ಮಾಡಲಿಕ್ಕೆ ಹೋಗಲಿಲ್ಲ. ಈಗ ಅದಕ್ಕೆ ಮತ್ತು ನಾವು ಮುಂದೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಮಾಡಿ ನೋಡ್ಬೇಕಂತ ಇದ್ದೇವೆ. ಈಗ ಜೆರ್ಸಿ ಎಲ್ಲ ತರಿಸಿ ಮಾಡುವ ವಿಚಾರ ಇದೆ. ಸಾಧ್ಯತೆ ಇದೆ? ಸಾಧ್ಯತೆ ಇದೆ, ಸಾಧ್ಯತೆ ಖಂಡಿತ ಇದೆ. ಮುಂದಿನ ದಿನಗಳಲ್ಲಿ ನಾವು ಮಾಡೇ ಮಾಡ್ತೀವಿ. ಅದು ಸಗಣಿ ಗಂಧಲ ನಿಮ್ ಗೊಬ್ಬರ? ಹೌದು, ಸಗಣಿ ಗೊಬ್ಬರ ನಮ್ಗೆ ಎಲ್ಲ ಭತ್ತಕ್ಕೆ ಅಥವಾ ಮೆಕ್ಕೆಜೋಳಕ್ಕೆ ಹಾಕೋದ್ರಿಂದ ನಮ್ಗೆ ಸ್ವಲ್ಪ ಸರ್ಕಾರಿ ಗೊಬ್ಬರಕ್ಕಿಂತ ಈ ಗೊಬ್ಬರದಿಂದ ಸ್ವಲ್ಪ ಇಳುವರಿ ಜಾಸ್ತಿ ಮತ್ತು ಭೂಮಿಗೆ ಯಾವುದು ಇಫೆಕ್ಟ್ ಇಲ್ಲ. ಹೌದು, ಮೆಕ್ಕೆಜೋಳದಲ್ಲಿ ಖರ್ಚು ಕಡಿಮೆ ಇಲ್ಲ? ಬಹಳ ಕಡಿಮೆ ಸರ್. ಬೇರೆ ಬೆಳೆಗೆ ನಾವು ಹೋಲಿಕೆ ಮಾಡಿದಾಗ ಮೆಕ್ಕೆಜೋಳಕ್ಕೆ ಬಹಳ ಕಡಿಮೆ. ಈಗ ನಾವು ಮೆಕ್ಕೆಜೋಳವನ್ನು ಗೊಬ್ಬರ ಫಸ್ಟ್ ಒಂದ್ಸಲ ಕೊಟ್ಟರೆ, ಮೆಕ್ಕೆಜೋಳ ಬಿತ್ತಿಗೆ ಮಾಡುವಾಗಲೇ ನಾವು ಗೊಬ್ಬರವನ್ನು ಕೊಟ್ಟರೆ ಮತ್ತು ಎರಡು ಮೂರು ಸಲ ಸ್ವಲ್ಪ ಯೂರಿಯಾನು ಯೂಸ್ ಮಾಡ್ತೇವೆ ಮಧ್ಯದಲ್ಲಿ, ಅದನ್ನು ಹಾಕಿದಾಗ ನಮಗೆ ಇಳುವರಿ ಚೆನ್ನಾಗಿ ಕೊಡ್ತದೆ ಮತ್ತು 3 ತಿಂಗಳ 4 ತಿಂಗಳಕ್ಕೆ ನಾವು ಒಳಗೆ ಅದು ಕಟಾವು ಬರ್ತದೆ. ಇಲ್ಲಿ ಭತ್ತ ಆದರೆ ನಾವು 5-6 ತಿಂಗಳ ವೇಟ್ ಮಾಡಬೇಕು. ಮತ್ತು ಇಲ್ಲಿ ಏನಾಗಿದ್ದರೆ ಆಲ್ಮೋಸ್ಟ್ ರೈತರ ಜಮೀನು ಏನಿದೆ ಕೃಷಿ ಮಾಡ್ಕೊಂಡು ಬರ್ತಾ ಇದ್ದಾರೆ ವಿನ ಅದಕ್ಕೆ ಅವರಿಗೆ ತಕ್ಕಂಥ ಬೆಲೆ ಆಗಲಿ ಮಂಜೂರು. ಈಗ ನೋಡ್ರಿ, ಈಗ ಅತಿಕ್ರಮಣದವರು ಭಾಳಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಇಲ್ಲಿ. ಅಂದರೆ ಸಂದ್ರೆ 40% ಅಂದರೆ ಯಲ್ಲಾಪುರ ತಾಲೂಕಿನ ಅತಿಕ್ರಮಣದಾರರೇ ಇದ್ದಾರೆ. ಹಾಗಾಗಿ ಅವರಿಗೆ ಯಾವುದೇ ಬೆಲೆ ಅಂದರೆ ಲೋಸ್ ಆದರೆ ಏನು ಪರಿಹಾರ ಸಿಗುವುದಿಲ್ಲ. ಅಂಥದ್ದಕ್ಕೂ ಕೂಡ ಸರ್ಕಾರ ಆಗಲಿ ಮೇಲ ಅಧಿಕಾರಿ ಆಗಲಿ ಸ್ವಲ್ಪ ನೋಡಿ ಅವರಿಗೂ ಏನಾದರೂ ಸಿಗುವಂಗೆ ಮಾಡಬೇಕು ಅಂದ್ಕೊಂಡು ಹೇಳ್ತಾ ಇದ್ದೇನೆ ಸರ್. ನಿಮ್ಮದು ಅತಿಕ್ರಮಣ? ನಮ್ಮದು ಅತಿಕ್ರಮಣ ಇದೆ ಸರ್. ಅದು ಇಟ್ಟರೆ ಮತ್ತೆ ಜಾಸ್ತಿ ಆಗತ್ತೆ. 8-6 ಎಕರೆ ಇದ್ದರೆ ಸುಮಾರು ಮತ್ತೊಂದು 6 ಎಕರೆ ನಮ್ಮ ಅತಿಕ್ರಮಣ ಇದೆ. ಅದಕ್ಕೆ ಏನೂ ಪರಿಹಾರ ಇಲ್ಲ ನೋಡ್ರಿ ಸರ್. ಈಗ ರೈತರಿಗೆ ಈಗ ಶುರು ಆಗಿದೆ ಆನೆ ಕಾಟ ಶುರು ಆಗಿದೆ. ಏನು ಮಾಡಿದ್ರು ಅದು ತಡಿಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ರೈತರು ಬಹಳ ಕಂಗಾಲದಲ್ಲಿ ಇದ್ದಾರೆ. ಕಬ್ಬು ಬೆಳೆಯನ್ನು ಕೂಡ ಈಗ ಮೊನ್ನೆ ಬೆಳೆಸ್ತಾರೆ ಕೆಲವರು. ಅಂಥದ್ದೆಲ್ಲ ಬೆಳೆಗೆ ಈ ಪರಿಹಾರ ಸರ್ಕಾರದ್ದು ಸಿಗುವುದಿಲ್ಲ. ತಿಂದಿದಷ್ಟು ಈಗ ಹಾನಿ ಮಾಡ್ತದೆ. ಒಂದ್ಸಲ 10 ಆನೆ ಒಳಗೆ ಹೋಗ್ಬಿಟ್ರೆ ಅದು 1-2 ಎಕರೆ ಹೊಡೆದು ಬಿಡ್ತದೆ. ಈಗ ಆಗಿದೆ ನಮ್ಮಲ್ಲಿ, ಈಗ ಇದೆ ಅಂತ ಪ್ರಕರಣ. ಹಾಗಾಗಿ ಅವರಿಗೂ ಕೂಡ ಒಂದು ತಕ್ಷಣ ಸರ್ಕಾರ ಯಾವ ರೀತಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಬೆಳೆಗಳನ್ನು ಬೆಳೆಗೆ ತಕ್ಕಂತೆ ಪರಿಹಾರ ಕೊಟ್ಟರೆ ನಡೀತದೆ. ಇವರು ರೈತರಿಗೆ ಕೊಡೋದು ಪರಿಹಾರ ಖಾಲಿ 1,000-2,000 ಹಿಂಗೆ ಮಾಡಿ ಚೆಕ್ ಮಾಡಿಕೊಡ್ತಾರೆ. ಅದು ಮಾಡೋದಕ್ಕಿಂತ ಇರೋದೇ ಒಳ್ಳೆಯದು. ಅಣ್ಣಪ್ಪ, ಕೃಷಿಯನ್ನು ನಂಬಿಕೊಂಡು ಬರ್ತಾ ಇದ್ರಿ, ಜೊತೆಗೆ LIC ಮಾಡ್ತಾ ಇದ್ರಿ, ಹೇಗೆ ನಡೀತಾ ಇದೆ ಜೀವನ? ತುಂಬ ಸಂತೋಷ ಅನಿಸ್ತದೆ ಸರ್. ಈಗಾಗಲೇ ನಮ್ಮ ಕೃಷಿಯನ್ನು ಮಾಡಿಕೊಂಡು ನಾನು ಪ್ರವೃತ್ತಿಯಲ್ಲಿ ವೃತ್ತಿ ನಮ್ದು ಕೃಷಿಯನ್ನು ನಂಬ್ಕೊಂಡು ಬಂದರು, ಪ್ರವೃತ್ತಿಯಲ್ಲಿ ನಮ್ದು LIC ನಾನು ಮಾಡ್ಕೊಂಡು ಬರ್ತಾ ಇದ್ದೇನೆ. ನಮಗೆ LIC ಏಜೆನ್ಸಿ ತಗೊಂಡ ಮೇಲೆ ಯಾವುದೇ ತೊಂದರೆ ಇಲ್ಲ ಇಲ್ಲಿ ತನಕ. ಅದರ ಮೇಲೆ ಎರಡೂ ಮಾಡ್ಕೊಳ್ಳಿಕ್ಕೆ ಯಾವುದೇ ಅಡೆತಡೆ ಕೂಡ ನಮ್ಮಲ್ಲಿ ಇಲ್ಲ. ಹಾಗಾಗಿ ನಂಗೆ ಅದರಲ್ಲಿ ಖುಷಿ ಅನಿಸ್ತದೆ. ಹಾಗಾಗಿ ನಾವು ರೈತರನ್ನಾಗಿಯೂ ಮತ್ತು ಬಿಸ್ನೆಸ್ನಲ್ಲಿ LIC ಮಾಡಿಕೊಂಡು ಬಂದಿರೋದಕ್ಕೆ ನನಗೆ ತುಂಬ ಸಂತೋಷ. ಹಾಗಾಗಿ ಆರ್ಥಿಕವಾಗಿ ನಿಮ್ಗೇನು ಸಂಕಷ್ಟ ಬಂದಿದೆ? ಏನಿಲ್ಲ ಸರ್. ಮೊದಲೇ ಅಲ್ಲ, ಈಗ 15-20 ವರ್ಷದ ಕಾಲಕ್ಕೆ ನಾವು ಹೋಲಿಕೆಯನ್ನು ಮಾಡಿದಾಗ ಇವತ್ತು ನಾವು ಸಾಕಷ್ಟು ಮತ್ತೆ ಬಹಳ ಮುಂದುವರೆದಿದ್ದೇವೆ. ಮತ್ತು ಹಿಂದೆ ಒಂಥರ ಬಡತನದಲ್ಲಿ ಕಾಲ ಕಳೆದಿದ್ದು ಉಂಟು, ಅದೆಲ್ಲ ನೋಡಿದ್ರೆ ಇವತ್ತು ಹೋಲಿಸಿದ್ರೆ ಇವತ್ತು ನಾವು ಖುಷಿಯಿಂದ ಇರಬಹುದು. ತಕ್ಕ ಮಟ್ಟಿಗೆ ನಮಗೆ ಬೆಳೆ, ಭತ್ತದ ಬೆಳೆ ಆಗಲಿ ಮೆಕ್ಕೆಜೋಳ ಆಗಲಿ, ಇದರಿಂದ ನಾವು ಖುಷಿ ಇದೆ ಸರ್. ಅದು ಸ್ವಲ್ಪ ತೋಟ ಮಾಡುವ ಇನ್ನೊಂದು ಸ್ವಲ್ಪ ಅನಿಸುತ್ತೆ ಖಂಡಿತ ಸರ್. ಈಗ ಒಂದು 1/2 ಎಕರೆ ನಮ್ ತೆಂಗು, ಸ್ವಲ್ಪ ಅಡಿಕೆ, ತೆಂಗು ಇದೆ ಜಾಸ್ತಿ. ಇನ್ನೊಂದು 1 ಎಕರೆ ಅಡಿಕೆಯನ್ನು ಹಾಕಬೇಕಂತ ವಿಚಾರ ಇದೆ ಸರ್. ಯಾಕೆ ತಡ ಮಾಡ್ತಾ ಇದೆ? ತಡ ಅಂದ್ರೆ ಏನಿಲ್ಲ, ಇದ್ದಿದ್ದಷ್ಟು ನಮ್ಮ ಓಡಾಟ ಬೇರೆ ಬೇರೆ ಇದರಲ್ಲಿ ಇರುವುದರಿಂದ, ಜವಾಬ್ದಾರಿ ಬೇರೆ ಕಡೆ ಇರುವುದರಿಂದ ಸ್ವಲ್ಪ ಡಿಲೇ ಮಾಡಿದ್ದೇವೆ. ಹಾಗಾಗಿ ಈಗ ಸುಮಾರಷ್ಟು 1/2 ಎಕರೆ ನಾವು ಅಲ್ಲಿ ಮನೆ ಕಡೆ ಹಾಕಿದ್ದೇವೆ ಸಣ್ಣ 1 ವರ್ಷದಲ್ಲಿ. ಇನ್ನು ಸ್ವಲ್ಪ ಹಾಕಬೇಕಂತ ಇದೆ ಸರ್. ತೋಟಗಾರಿಕೆ ಇಲಾಖೆಯಲ್ಲಿ ತೋಟಗಾರಿಕೆ ವಿಸ್ತೀರ್ಣಕ್ಕೆ ಸಾಕಷ್ಟು ಕಾರ್ಯಕ್ರಮಗಳು ಇದಾವೆ, ಆ ಸೌಲಭ್ಯವನ್ನು ಪಡ್ಕೋಬಹುದು? ಖಂಡಿತ ಹೌದು. ಇಂಥ ಕಾರ್ಯಕ್ರಮ ನಮಗೆ ಏನೇನು ಇದೆ ಅಂದ್ಕೊಂಡು ಒಂದು ಸಭೆ ಸಮಾರಂಭದಲ್ಲಿ ಎಲ್ಲಾದರೂ ಹೇಳಿದರೆ ಖಂಡಿತವಾಗಿ ಅದಕ್ಕೆ ನಾವು ಮಾಡಲಿಕ್ಕೆ ರೆಡಿ ಇದ್ದೇವೆ. ತೋಟಗಾರಿಕೆ ಇಲಾಖೆ ಭೇಟಿಯಾಗ್ರಿ? ಭೇಟಿಯಾಗಿದ್ದೇನೆ. ಮತ್ತು ಆವಾಗ ಇಷ್ಟೆಲ್ಲ ಡೀಟೇಲ್ಸ್ ಆಗಿ ನಾನು ತಗೊಳ್ಳಿಲ್ಲ, ಯಾಕಂದ್ರೆ ತೆಂಗು ಎಷ್ಟು ಬೇಕಾಗಿದ್ದು ಅಷ್ಟು ತಗೊಂಡು ಬಂದಿದೆ ಸಸಿ, ತೆಂಗಿನ ಸಸಿ. ಮತ್ತು ಅವರಲ್ಲಿ ಮತ್ತು ಡೀಟೇಲ್ಸ್ ನಾನು ಕೇಳಲಿಕ್ಕೆ ಹೋಗಲಿಲ್ಲ ಸರ್. ಅಂಥದ್ದು ಅವರ ತೋಟಗಾರಿಕೆಯಲ್ಲಿ ನಮ್ಮ ಗ್ರಾಮ ವಾರ್ಡ್ ಸಭೆ ಆಗಲಿ ಗ್ರಾಮ ಸಭೆ ಆಗಲಿ ಅಂತ ಅವರು ಈ ಥರ ಸೌಲಭ್ಯ ನಮ್ಮಲ್ಲಿ ಇದೆ ಅಂದ್ಕೊಂಡು ಹೇಳಿದರೆ ಖಂಡಿತವಾಗಿ ನಾವು ಅದನ್ನು ಮಾಡಲಿಕ್ಕೆ ಆಗ್ತದೆ. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಂತಿದೆ, ಅಲ್ಲಿ ತೋಟಗಾರಿಕೆ ವಿಸ್ತರಣೆಗೆ 80-90% ನಿಮಗೆ ಸಹಾಯಧನ ಕೊಡ್ತಾರೆ, ಆ ಸೌಲಭ್ಯವನ್ನು ಬಳಸ್ಕೊಳ್ಳಿ. ಈ ತರ ಸೌಲಭ್ಯ ಇದ್ದ ಮೇಲೆ ಯಾರು ರೈತರು ಬೇರೆ ಕಡೆ ಹೋಗದೆ ಇಂಥ ಮತ್ತು ಜಾಸ್ತಿ ತೋಟಗಾರಿಕೆಯನ್ನು ಮಾಡಲಿಕ್ಕೆ ಮುಂದೆ ಬರೋದು ಖಂಡಿತ ಸರ್. ಇದು ನಮಗೂ ಗೊತ್ತಾಗಲಿಲ್ಲ ಈ ಥರ ಇದೆ ಅಂದ್ಕೊಂಡು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಅದನ್ನು ವಿಚಾರಣೆ ಮಾಡಿ ಅವ್ರ ಕಡೆ ಏನೇನು ಸೌಲಭ್ಯ ಇದೆ ಅದನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ ಸರ್. ನಮಸ್ಕಾರ. ನಮಸ್ತೆ ಸರ್. ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡವರು ಕಣ್ಣಿಗೇರಿ ಯಲ್ಲಾಪುರದ ಅಣ್ಣಪ್ಪ ದುಗ್ಗಾ ನಾಯ್ಕ್, ಸಂದರ್ಶಕರು HB ರಾಮಡಿಗಿ. ಗಾಂವೋ ಕೆ ಸರ್ಪಂಚೋ ಕೆ ಲಿಯೆ ಕೊರೋನಾ ವೈರಸ್ COVID-19 ಸೇ ಜುಡಿ ಏಕ್ ಅವಶ್ಯಕ ಸೂಚನಾ, ದೂಸರೆ ರಾಜ್ಯೋ ಔರ್ ಶಹರೋ ಸೇ ವಾಪಸ್ ಆಯೇ ಲೋಗೋ ಕಿ ಪಹಚಾನ್ ಕರ್ ಉನ್ಕಿ ಸೂಚಿ ಬನಾಯೇ, ಉನ್ಕೋ COVID-19 ಸೇ ಬಚನೆ ಕೆ ತರೀಕೆ, ಉಸ್ಕೆ ಲಕ್ಷಣ ಔರ್ ಇಲಾಜ್ ಕೆ ಬಾರೆ ಮೇ ಬತಾಯೇ. ಕ್ವಾರಂಟೀನ್ ಕರ್ನೆ ಸೇ ಪಹಲೆ ಉನ್ಹೇ ಬತಾಯೇ ಕಿ ಉನ್ಕೆ ಔರ್ ಉನ್ಕೆ ಪರಿವಾರ್ ಕೆ ಹಿತ್ ಕೆ ಲಿಯೆ ಹೈ. ವಿಶ್ವಾಸ ದಿಲಾಯೇ ಕಿ ಡರ್ನೆ ಕಿ ಕೋಯಿ ಬಾತ್ ನಹೀ ಹೈ. ಜಿನ್ಹೇ ಬುಖಾರ್, ಖಾಂಸಿ ಯಾ ಸಾಂಸ್ ಕಿ ತಕ್ಲೀಫ್ ಹೋ ರಹೀ ಹೋ, ಉನ್ಕೆ ಸಾಥ್ ಕೋಯಿ ಭೇದ್ ಭಾವ್ ನಾ ಕರೇ. COVID-19 ಸೇ ಬಚಾವ್ ಜಿಮ್ಮೇದಾರಿ ಹೈ ಆಪ್ಕಿ ಔರ್ ಹಮಾರಿ. ಅಧಿಕ ಜಾನ್ಕಾರಿ ಕೆ ಲಿಯೆ ಅಪ್ನೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಯಾ ಮುಖ್ಯ ಜಿಲ್ಲಾ ಚಿಕಿತ್ಸಾ ಅಧಿಕಾರಿ ಸೇ ಸಂಪರ್ಕ್ ಕರೇ ಯಾ ಭಾರತ್ ಸರ್ಕಾರ್ ಕೆ ಹೆಲ್ಪ್ ಲೈನ್ ನಂಬರ್ 1075 ಪರ್ ಕಾಲ್ ಕರೇ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लग रहा थी, शुद्धता झलकती थी, माटी भी तक और लोग पहली वाली बात कहा, परंतु सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे, पर्चा कम और उपज की कीमत भी बेहतर पा रहे। सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं। ठीक है भाई, मैं भी आज से खेती शुरू करूंगा। माटी से प्रेम की परंपरा है परंपरागत खेती। ರೈತರಿಗೆ ಸಲಹೆ: ಮಣ್ಣಿನ ಸವಕಳಿ ಮತ್ತು ಮಣ್ಣಿನ ಅವನತಿಗೆ ದಾರಿ. ಸಾವಿರಾರು ವರ್ಷಗಳ ಹಿಂದೆ ಮಣ್ಣಿನ ಗುಣಮಟ್ಟ ಹೇಗೆ ಒಂದು ಜೀವ ವೈವಿಧ್ಯತೆ ಮತ್ತು ಪ್ರಾಣಿಗಳ ಉಳಿವಿಗೆ ಕಾರಣವಾಯಿತೋ, ಅದೇ ಫಲವತ್ತಾದ ಮೇಲ್ಮಣ್ಣು ಇಂದು ಹಲವಾರು ಸಸ್ಯವರ್ಗದ ಪ್ರಾಣಿಗಳ ಅಳಿವಿಗೆ ಕಾರಣವಾಗುತ್ತಿದೆ.

ಪೂಜೇವ ಮಾಡುತ್ತ ಪೂಜರನ ಬಂದಿದ್ದಾನೆ ನಡಿ ಪೂಜವ ಮಾಡುತ್ತ ಪೂಜರನ ಬಂದಿದ್ದಾನೆ ನಡಿ ಪೂಜೇವ ಮಾಡುತ್ತ ಪೂಜರನ ಬಂದಿದ್ದಾನೆ ಅನ್ನ ತಮ್ಮರ ಕೂಡಿ ಒಂದ ಚುರಿಲಿಡದೆ ವಂದಿಸಿ ಬೆಂದ ಕೊರೆದಾರೆ ಸೋವನೀರೆ ಸೋಬಾನವನೀರೆ ಸೋಬಾನವನೀರೆ ವಂದಿಸಿ ಬೆಂದ ಕೊರೆದಾರೆ ಸೋವನೀರೆ ಸೋಬಾನವನೀರೆ ಸೋವನೀರೆ ಸೋಬಾನವನೀರೆ ವಂದಿಸಿ ನೀ ಬೆಂದ ಕೊರೆದಾರ ಸಿಂಗ ಮ್ಯಾರೆ ನಂದಿಯ ಶಿರನ ಬರದಾರೆ ಸೋ ನೀರೆ ಸೋಬಾನ ನೀರೆ ನೀರೆ ಸೋಬಾನವ ನೀರೆ ನಂದಿಯ ಶರಣ ಬರದಾರೆ ಸೋ ನೀರೆ ಸೋಬಾನ ನೀರೆ ನೀರೆ ಸೋಬಾನವ ನೀರೆ ಮುಂದೆ ಕೇಳಿ ನೀ